ನಿಗ್ರಹ ಘಟಕ ವಿಸರ್ಜನೆ, ಪರಿಷತ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ. ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರಿಗೆ ಗ್ರಾಚ್ಯುಟಿ ಬೇಡಿಕೆ ಪರಿಶೀಲಿಸುವ ಭರವಸೆ ನೀಡಿದ ಸರ್ಕಾರ. ವಿವಿಧ ಹೆದ್ದಾರಿ ಯೋಜನೆಗಳ ಶೀಘ್ರ ಅನುಷ್ಠಾನ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜೊತೆ ಕೇಂದ್ರ ಉಕ್ಕು ಖಾತೆ ಸಚಿವ ಕುಮಾರಸ್ವಾಮಿ ಚರ್ಚೆ. ಕರಾವಳಿಯ ಕೆಲವೆಡೆ ಇಂದು ಗುಡುಗು ಸಹಿತ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ಬಾಯಿ ಆರೋಗ್ಯದ ಮಹತ್ವ ಕುರಿತು ಬೆಂಗಳೂರಿನ ಸಿಜಿಎಚ್ಎಸ್ ಆಸ್ಪತ್ರೆಯ ದಂತವೈದ್ಯೆ ಡಾಕ್ಟರ್ ಉಷಾ ಮುರುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಮುಳಬಾಗಿಲು ತಾಲೂಕಿನ ಕವತನಹಳ್ಳಿಯ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಮೊದಲಿಗೆ ಜಾಹೀರಾತು. ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದಲೇ ಮಾಡಿ. ಆರ್ಬಿಐ ಯಾವ ಒಂಬುಡ್ಸ್ಮನ್ಗೆ? ಹೇಗೆ ಈಗ ಆರ್ಬಿಐ ನಿಯಂತ್ರಿತ ಬ್ಯಾಂಕ್ ಎನ್ಬಿಎಫ್ಸಿ ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ ಆರ್ಬಿಐ ಎಸ್ಎಂಎಸ್ ಪೋರ್ಟಲ್ ನಲ್ಲಿ ಇದ್ನೋಡಿ ಚೆಕ್ ಮೇಡ್. ಕಂಪ್ಲೇಂಟ್ ಮಾಡೋಕಿದ್ಯಾ? ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ತ್ವರೆ ಮಾಡಿ, ಸೀಮಿತ ಅವಧಿಯ ಕೊಡುಗೆ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಕಂಡೀಷನ್ ಸಪ್ಲೈ. किसी घर के अंदर बालक अपाहिज न हो, गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े. यूएन से टीकाकरण में हो सबकी भागीदारी. एक क्लिक सुरक्षा की ओर. आज ही www.un.mohfw.gov.in पर लॉग इन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. प्रिय केळगरे नमस्कार. कार्यक्रम के आत्मीयवाद स्वागत. केळगरे, ಪ್ರತಿ ವರ್ಷ March 20 ತಾರೀಖನ್ನ ವರ್ಲ್ಡ್ ಓರಲ್ ಹೆಲ್ತ್ ಡೇ ಅಂತ ಕರೀತಾರೆ. ಅಂದರೆ ವಿಶ್ವ ಬಾಯಿ ಆರೋಗ್ಯ ದಿನ ಅಂಥೇಳಿ ಆಚರಿಸೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂದರೆ ಬೇರೆ ಸಮಗ್ರವಾದಂತಹ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ಬಾಯಿ ಆರೋಗ್ಯ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದರಿಂದ ನಮಗೆ ವೇದ್ಯ ಆಗುತ್ತೆ. ಈ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಓರಲ್ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೋಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು, ಅದಕ್ಕೆ ಏನೇನು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು, ಅದರಲ್ಲಿ ವ್ಯಕ್ತಿಯ ಜವಾಬ್ದಾರಿ ಏನು ಮತ್ತು ವೈದ್ಯರ ಜವಾಬ್ದಾರಿ ಏನು, ಈ ಎಲ್ಲ ವಿಚಾರಗಳನ್ನು ಇವತ್ತು ಮಾತನಾಡುವಂಥ ಸಮಯ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಉಷಾ ಮುರಳಿ ಅವರಿದ್ದಾರೆ. ಉಷಾ ಮುರಳಿಯವರು ಬಹಳ ವಿಶೇಷವಾಗಿ ಈ ಓರಲ್ ಹೆಲ್ತ್ ಬಗ್ಗೆ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ವೈದ್ಯರಾಗಿದ್ದಾರೆ. 22 ವರ್ಷಗಳಿಂದ ಸಿಜಿಎಚ್ಎಸ್ನಲ್ಲಿ ಕನ್ಸಲ್ಟೆಂಟ್ ಇನ್ ಡೆಂಟಲ್ ಸರ್ಜರಿ ಮತ್ತು ಡೆಂಟಲ್ ಸರ್ಜರಿಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ವಿಸ್ತೃತವಾದಂಥ ಓದುಗಾರಿಕೆ ಮತ್ತು ಅಧ್ಯಯನಶೀಲತೆ ಬಹಳ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಲ್ಲಿ ದಂತ ವೈದ್ಯಕೀಯ ಪದವಿಯನ್ನು ಪಡೆದಿದ್ದಾರೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ PG ಡಿಪ್ಲೊಮೊ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪಡೆದಿದ್ದಾರೆ ಮತ್ತು PG ಡಿಪ್ಲೊಮೊ ಇನ್ ಮೆಡಿಕೋ ಲೀಗಲ್ ಎಥಿಕ್ಸ್. ಇದರ ಬಗ್ಗೆ ನ್ಯಾಷನಲ್ ಸ್ಕೂಲ್ ಆಫ್ ಲಾ ಇಂಡಿಯಾ ಯೂನಿವರ್ಸಿಟಿ ಈ ಬೆಂಗಳೂರು ಇಲ್ಲಿ ತಮ್ಮ ಅಧ್ಯಯನವನ್ನು ಮಾಡಿದ್ದಾರೆ. ವಿಶೇಷವಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ, ಇದರಲ್ಲಿ ಫೆಲೋಶಿಪ್ ಇನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನುವಂಥ ಒಂದು ಪದವಿಯನ್ನು ಸ್ವೀಡನ್ನಲ್ಲಿ ಮಾಡಿದ್ದಾರೆ. ಹಾಗೆಯೇ ಅಡ್ವಾನ್ಸ್ ಸರ್ಟಿಫಿಕೇಟ್ ಇನ್ ಎಂಡೋಡಾಂಟಿಕ್ಸ್ ಆ್ಯಂಡ್ ಇಂಪ್ಲೆಂಟಾಲಜಿ ಇದನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಡೆಂಟಲ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಎಥಿಕ್ಸ್ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ. ಹಾಗೆಯೇ ಅಡ್ವೈಸರ್ ಫಾರ್ ಮೆಡಿಕಲ್ ನೆಗ್ಲಿಜೆನ್ಸ್ ಇದು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಇರತಕ್ಕಂಥ ಡಾಕ್ಟರ್ ಉಷಾ ಮುರಳಿಯವರಿಂದ ನಾವು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಶ್ರೋತೃಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಉಷಾ ಮುರಳಿಯವರಿಗೆ. ಧನ್ಯವಾದಗಳು ಸರ್, ಆಕಾಶವಾಣಿಗೆ ಮತ್ತು ಡಾಕ್ಟರ್ ಶಂಕರ್ ನಾರಾಯಣ್ ಸರ್ ಅವರಿಗೆ. ನೀವು ನನ್ನ ಕರೆದಿದ್ದು ನನ್ನ ಸೌಭಾಗ್ಯ ಅನ್ಕೋತೀನಿ. ವಿಶೇಷವಾಗಿ ನಾನು ಈಗಾಗಲೇ ಪ್ರಸ್ತಾಪ ಮಾಡಿರೋ ಹಾಗೆ ಬಾಯಿ ಆರೋಗ್ಯದ ಬಗ್ಗೆ ಇಡೀ ವಿಶ್ವ ಇವತ್ತು ಗಮನವನ್ನು ಹರಿಸ್ತಾ ಇದೆ. ಬೇರೆ ಅಂಗಾಂಗಗಳಿಗೆ ಹೇಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕೋ ಅದೇ ರೀತಿ ಬಾಯಿ ಆರೋಗ್ಯವೂ ಕೂಡ ಬಹಳ ಮುಖ್ಯ, ಅದನ್ನು ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದನ್ನು ಇಡೀ ಜಗತ್ತು ಇವತ್ತು ಒಪ್ಪಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬಾಯಿ ಆರೋಗ್ಯ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ ನಿಮಗೆ? ಇದು ನಾನು ಒಂದು ಸಣ್ಣ ನಮ್ಮ ಹಿಂದೆ ಕತೆ ಹೇಳಿ ಸ್ಟಾರ್ಟ್ ಮಾಡ್ತೇನೆ ಸರ್. ಶ್ರೀಕೃಷ್ಣನ್ಗೆ ಯಶೋಧ ಮಣ್ಣು ತಿಂದಾಗ ಬಾಯಿ ತೆಗಿ ಅಂತ ಹೇಳ್ತಾರೆ. ಬಾಯಿ ತೆಗ್ದಾಗ ಭೂಮಂಡಲನೇ ಕಾಣಿಸುತ್ತೆ ಕೃಷ್ಣ ಅವ್ರ ಬಾಯಲ್ಲಿ. ಅಂದ್ರೆ ಅರ್ಥ ಏನು, ಆ ಕಾಲದಿಂದಾನೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ನಮ್ಮ ದೇವರುಗಳ ಕಾಲದಿಂದಾನು ಹೇಳ್ಕೊಂಡ್ ಬಂದ್ರು ಬಾಯಿ ಎಷ್ಟು ಮುಖ್ಯ ಅಂತ. ಬಾಯಿ ಒಂದು ಮುಖ್ಯ ದ್ವಾರ ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೇನೆ. ಹಾಗಿರ್ಬೇಕಿದ್ರೆ ಹಲ್ಗಳು ಸೋಲ್ಜರ್ಸ್ ತರ, ಅಂದ್ರೆ ವ್ಯಾರಿಯರ್ಸ್ ತರ ಕಾಪಾಡ್ಕೊಂಡ್ ಬರ್ತಾ ಇದಾವೆ. 90% ಬೇರೆ ರೋಗಗಳು ಬಾಯಿ ಆರೋಗ್ಯಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅದನ್ನ ದೂರ ಮಾಡಬಹುದು. ಆಮೇಲೆ ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ಹಾರ್ಟ್ ಪ್ರಾಬ್ಲಮ್ಸ್ನ ಮತ್ತೆ ಪೆರಡೋಂಟಲ್ ಪ್ರಾಬ್ಲಮ್ಸ್ನ ಮತ್ತೆ ಡಯಾಬಿಟೀಸುನು ಒಂದು ರೀತಿಯಿಂದ ಕಡಿಮೆ ಮಾಡ್ತಾರೆ. ಲಂಗ್ ಇನ್ಫೆಕ್ಷನ್ಸು ಆಗಾಗ ಆಗೋದು ಅದೆಲ್ಲಾನು ತಡಿಬೋದು. ಅದಕ್ಕೆ ಬಾಯಿ ಆರೋಗ್ಯಕ್ಕೆ ಇದುವರೆಗೂ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈಗ ಎಲ್ಲ ಥರದಲ್ಲೂ ಪಾಲಿಸಿ ಚೇಂಜಸ್ ಎಲ್ಲ ಮಾಡಿ ತುಂಬ ಹೆಚ್ಚು ಗಮನ ಕೊಡ್ತಿದ್ದಾರೆ ಬಾಯಿ ಆರೋಗ್ಯದ ಬಗ್ಗೆ. ಬಹಳ ವಿಶೇಷವಾಗಿ ಅನೇಕ ಕಾಯಿಲೆಗಳನ್ನು ಈ ಒಂದು ಬಾಯಿಯನ್ನ ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರಿಂದ ತಡೆಗಟ್ಟಬಹುದು ಅನ್ನುವಂಥದ್ದು ತಾವು ಮಾತು ಹೇಳಿದೆ. ಅನೇಕ ಕಾಯಿಲೆಗಳನ್ನು ತಾವು ಉದಾಹರಿಸಿದ್ರಿ, ಬಾಯಿ ಆರೋಗ್ಯ ಸರಿ ಇಲ್ಲದಿದ್ದರೆ ಯಾವ್ಯಾವ ಅಂಗಾಂಗಗಳಿಗೆ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ವಿಶೇಷವಾಗಿ ಉದಾಹರಣೆಗೆ ಒಂದೆರಡು ಝಲಕ್ಗಳನ್ನು ಹೇಳೋದಾದರೆ ಈ ಹಾರ್ಟ್ ಬಗ್ಗೆ ನೀವು ತಾವು ಹೇಳಿದ್ರಿ. ಹಾರ್ಟ್ಗೂ ಮತ್ತು ಈ ಓರಲ್ ಹೈಜೀನ್ಗೂ ಏನು ಸಂಬಂಧ ಇದೆ? ಓರಲ್ ಹೈಜೀನ್ ಅಂತಂದ್ರೆ ಬಾಯಿ ಸ್ವಚ್ಛಗೊಳಿಸಿ ನೀಟಾಗಿ ಇಟ್ಕೊಂಡ್ರೆ ಅಲ್ಲಿ ಅಂದ್ರೆ ನಮ್ಮ ವಸಡಲ್ಲಿರೋ ಕ್ರಿಮಿಕೀಟಾಣುಗಳು ಏನಿರ್ತವೆ, ಆ ಸೂಕ್ಷ್ಮ ಜಂತುಗಳು ಸೂಕ್ಷ್ಮಾಣುಗಳು ಅವೇನಾಗ್ತವೆ, ಅವು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಿ ಆ ಟಾಕ್ಸಿನ್ಸು ನಮ್ಮ ಇಮ್ಯೂನ್ ರಿಯಾಕ್ಷನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ವೈಟ್ ಬ್ಲಡ್ ಸೆಲ್ಸು ಎಲ್ಲಾನು. ಸೊ ಇದು ಏನಾಗುತ್ತೆ, ಒಂದು ಇಮ್ಯೂನ್ ಸಿಸ್ಟಮೇ ಕ್ರಿಯೇಟ್ ಮಾಡುತ್ತೆ. ಪ್ಲಸ್ ಆ ಪ್ಲಾಕ್ ಅಕ್ಯುಮುಲೇಷನ್ನು, ಅದರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದಾಗ ನಮ್ಮ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಆಗುತ್ತೆ, ಅದರಿಂದ ಬ್ಲಡ್ ಕ್ಲಾಟ್ ಆಗೋ ಸಂತರ ಅವಕಾಶ ಕ್ರಿಯೇಟ್ ಮಾಡುತ್ತೆ, ಅದರಿಂದ ಹಾರ್ಟ್ ಡಿಸೀಸಸ್ ಬರುತ್ತೆ. ಕೋವಿಡ್ ಟೈಮ್ಸಲ್ಲೂ ಅಷ್ಟೆ, ಸುಮಾರು ಜನ ಯಾರಿಗೆ ಗಮ್ಸ್ ಪ್ರಾಬ್ಲಮ್ ಇತ್ತು, ಯಾರಿಗೆ ಜಾಸ್ತಿ ವಸಡುಗಳು ಇನ್ಫೆಕ್ಷನ್ ಇತ್ತು, ಬಾಯಿಯಲ್ಲಿ ತುಂಬ ಹುಳುಕಾಗಿರೋ ಹಲ್ಲಿತ್ತು, ಅಂಥವರಿಗೆ ಜಾಸ್ತಿ ಎಫೆಕ್ಟ್ ಆಯಿತು, ಲಂಗ್ ಇನ್ಫೆಕ್ಷನ್ಸು ನ್ಯೂಮೋನಿಯಾ ಎಲ್ಲ ಜಾಸ್ತಿ ಆಯಿತು ಅಂತ ಅದು ಸಾಬೀತಾಗಿದೆ, ಪ್ರೂವ್ ಆಗಿದೆ. ಮೋಸ್ಟ್ ಆಫ್ ದ ಟೈಮ್ಸ್ ಅಂದರೆ ಹಾರ್ಟ್ ಡಿಸೀಸಸ್ಸು ಡೈರೆಕ್ಟ್ ಆಗಿ ಗಮ್ ಪ್ರಾಬ್ಲಮ್ಗೆ ರಿಲೇಟ್ ಮಾಡಿ ರಿಸರ್ಚ್ ಪೇಪರ್ಸ್ ಎಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಸೊ ತುಂಬ ಇಂಪಾರ್ಟೆಂಟ್, ಬಾಯಿಯ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಅಗತ್ಯ ಅಂತ ನಾನು ಹೇಳ್ತೀನಿ. ಅಂದರೆ ನಾವು ಅನೇಕ ಸಂದರ್ಭಗಳಲ್ಲಿ ಈಗ ಹಾರ್ಟಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಕೊಲೆಸ್ಟ್ರಾಲ್ನ ಮೇಂಟೈನ್ ಮಾಡಬೇಕು ಈ ಥರದ್ದನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ತಿದ್ವಿ, ಆದರೆ ಬಾಯಿಯ ಅನಾರೋಗ್ಯ ಕೂಡ ಇದಕ್ಕೆ ಕಾರಣ ಆಗ್ಬೋದು ಅಂತೇಳಿ ನಮ್ಗೆ ಅನ್ಸೋದೇ ಇಲ್ಲ. ಸೊ ಇದನ್ನು ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗೆ ಈ ಲಂಗ್ಸ್ ಬಗ್ಗೆ ಹೇಳಿದ್ರಿ, ಲಂಗ್ಸ್ ಹೇಗೆ ಇದರಿಂದ ಎಫೆಕ್ಟ್ ಆಗ್ಬೋದು? ಯಾಕಂದರೆ ಬಾಯಿಯಿಂದ ನೆಕ್ಸ್ಟು ವಿಂಡ್ ಪೈಪು ಮತ್ತು ಏರ್ ಪೈಪೇ ಇರೋದು. ಸೊ ಈ ಏನು ಕ್ರಿಮಿಕೀಟಾಣುಗಳು ಈಸಿಯಾಗಿ ಗಂಟ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಯಾವಾಗ ಅಂದರೆ ಯೂಶಲಿ ಯಾವಾಗ ನಾವು ಕರೆಕ್ಟ್ ಬ್ರಷಿಂಗ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿ ನೀಟಾಗಿ ಬಾಯಿ ಇಟ್ಕೊಂಡಿದ್ದೀವಿ ಅಂದರೆ ಆ ಥರ ಆಗಲ್ಲ. ಯಾವಾಗ ಅಧಿಕವಾಗಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂದರೆ ಬಾಯಲ್ ಆಸ್ ಇಟ್ ಈಸ್ ಜಾಸ್ತಿ ಬ್ಯಾಕ್ಟೀರಿಯಾಸ್ ಇರ್ತವೆ, ಕೆಲವು ನಮ್ಮ ಪಚನಾಕ್ರಿಯಕ್ಕೂ ಹೆಲ್ಪ್ ಮಾಡುತ್ತೆ, ಕೆಲವು ಇಟ್ ಕ್ಯಾನ್ ಬಿ ಬ್ಯಾಡ್ ಬ್ಯಾಕ್ಟೀರಿಯಾಸ್. ಅಂಥ ಬ್ಯಾಕ್ಟೀರಿಯಾಸು ಹೋಗಕ್ಕೆ ಬಿಟ್ಟರೆ ಒಳಗಡೆ ಅದರಿಂದ ಲಂಗ್ ಇನ್ಫೆಕ್ಷನ್ಸ್ ಆಗತ್ತೆ. ಅವಾಯ್ಡ್ ಮಾಡೋದು ಬೆಟರು, ಅಂದರೆ ಕರೆಕ್ಟಾಗಿ ಬಾಯಿ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಯಾವಾಗಲೂ ಬಾಯಿ ವಿಷಯದಲ್ಲಿ ಅದು ತುಂಬ ಅಗತ್ಯ, ಯಾಕಂದರೆ ಹಲ್ಲಿಗಿಂತ ಗಟ್ಟಿಯಾದ ಸ್ಟ್ರಕ್ಚರ್ ಅಂದರೆ ಒಂದು ರಚನೆ ಬೇರೆ ಒಂದಿಲ್ಲ ಬಾಡಿಲಿ. ಇವನ್ ಮೂಳೆನ ಕಂಪೇರ್ ಮಾಡಿದ್ರೆ ಅಲ್ಲಿನ ಮೇಲೆ ಪದರ ಏನಿದೆ ಎನಾಮಲ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಗಟ್ಟಿಯಾದದ್ದು. ಅದು ಒಂದ್ಸರಿ ಡ್ಯಾಮೇಜ್ ಆಗಿದೆ ಅಂತಂದರೆ ಅದು ವೀಕ್ ಪಾಯಿಂಟ್, ಅಂದರೆ ನಿಮ್ಮ ರಕ್ತನಾಳದವರೆಗೂ ಇನ್ಫೆಕ್ಷನ್ ಗಮ್ಸಿಂದ ಮತ್ತು ಹಲ್ಲಿನ ಪಲ್ಪಿಂದ ಸ್ಪ್ರೆಡ್ ಆಗೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ಫೆಕ್ಷನ್ನು ಅಂದರೆ ಇಟ್ ಈಸ್ ಅನ್ ಈಸಿ ಪಾಸ್ ಫಾರ್ ದ ಇನ್ಫೆಕ್ಷನ್ ಟು ಸ್ಪ್ರೆಡ್ ಇನ್ ಫರ್ದರ್ ಅಂತ ಆಗುತ್ತೆ. ಹಲ್ಲುಗಳ ರಕ್ಷಣೆ ಮತ್ತು ಬಾಯಿಯ ಆರೋಗ್ಯದ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಅಂತ ತಾವು ಹೇಳ್ತಿದ್ದೀರಿ. ಹೌದು, ಇಂಪಾರ್ಟೆಂಟ್ ನಾವು ಒಪ್ಕೊಳ್ಳೋಣ. ಆದರೆ ಇದನ್ನು ಹೇಗೆ ಕಾಪಾಡ್ಕೋಬೇಕು ನಾವು? ಯಾಕೆಂದರೆ ನಾವು ಗಮನಿಸಿರೋ ಹಾಗೆ ಸಾಮಾನ್ಯವಾಗಿ ಈ ದಂತಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂಥ ಕಾಯಿಲೆಗಳು ಅಥವಾ ಆ ರಕ್ಷಣೆಗೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಹೋಗ್ತೀವಿ. ಬೇರೆ ಕಾಯಿಲೆಗಳಲ್ಲಾದ್ರೆ ಹಾಗಲ್ಲ, ಬಂದ ಒಂದು ದಿವಸ ಎರಡು ದಿವಸ ತಕ್ಷಣ ನಾವು ಆ ವೈದ್ಯರನ್ನ ಸಂಪರ್ಕ ಮಾಡ್ತೀವಿ. ಆದರೆ ಇದು ಹಾಗಲ್ಲ, ಡಿಕೆ ಆಗಕ್ಕೆ ಶುರುವಾಗಿ ಎಷ್ಟೋ ದಿವಸಗಳ ನಂತರ ನಾವು ದಂತವೈದ್ಯರನ್ನ ಕಾಣ್ತೀವಿ. ಅಂದರೆ ನಮಗೆ ಇದು ಇಂಪಾರ್ಟೆಂಟ್ ಅಂತ ಅನಿಸಿರೋದೇ ಇಲ್ಲ. ಸೊ ಅದಕ್ಕೆ ಇದನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ತಿರ್ತಾವೆ ಸರ್? ಇದಕ್ಕೆ ಸ್ಟಾರ್ಟ್ ಮಾಡಬೇಕಾಯ್ತು ಅಂದರೆ ಮಗು 6 ತಿಂಗಳಿರುವಾಗಲೇ ಹಲ್ಲು ಹುಟ್ಟಕ್ಕೆ ಶುರುವಾಗುತ್ತೆ, ಅದಕ್ಕೆ ಹಾಲಿನ ಹಲ್ಲು ಅಂತ ಹೇಳ್ತೀವಿ, ಮಿಲ್ಕ್ ಟೀತ್. ಮಗು ಹುಟ್ಟದ ಮೇಲೆ ದೇಹಕ್ಕೆ ಹೆಂಗೆ ಸ್ನಾನ ಮಾಡಿಸೋರು ಹಾಗೆ ಬಾಯಿಯೊಳಗಡೆನು ಒಂದು ತಣ್ಣಗಿರೋ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋ, ದಿಂಡು ಇರುತ್ತಲ್ಲ ಹಲ್ಲಿನ ದಿಂಡು ಒಸಡೇನಿರುತ್ತೆ ಅದನ್ನ ಕ್ಲೀನ್ ಮಾಡಬೇಕು. ಆಗ್ಲಿಂದಲೇ ಹಲ್ಲು ಫಸ್ಟು ಒಂದು 6 ತಿಂಗಳು ಮಗುಗೆ ಬರಕ್ಕೆ ಶುರುವಾಗುತ್ತೆ. 6 ತಿಂಗಳಿಂದ 6 ವರ್ಷದವರೆಗೂ ಅದು ಮಿಲ್ಕ್ ಟೀತ ಇರೋದು ಬಾಯಲ್ಲಿ. 3 ವರ್ಷದೊಳಗೆ ಎಲ್ಲಾ ಮಿಲ್ಕ್ ಟೀತ್ ಬಂದ್ಬಿಡುತ್ತೆ, ಅಂದ್ರೆ 20 ಹಾಲಿನ ಹಲ್ಲು ಇರುತ್ತೆ ಒಂದು ಮಗುಗೆ, ಅದೆಲ್ಲ ಬಂದಿರುತ್ತೆ. ಸೊ 6ನೇ ತಿಂಗಳಲ್ಲಿ ಯಾವಾಗ ಮೊದಲನೇ ಹಲ್ ಬರುತ್ತೋ ಆಗ್ಲಿಂದೇ ಬ್ರಷ್ ಮಾಡೋದು ಅಭ್ಯಾಸ ಮಾಡಬೇಕು. ಆಗ ಹೆಂಗ್ ಬ್ರಷ್ ಮಾಡೋದು ಅಂತ ಕೇಳ್ತಾರೆ, ಅಂದ್ರೆ ಪುಟ್ಟ ಹಲ್ಗಳು ಹೇಗೆ ಅಂತ. ಚಿಕ್ಕದಾಗಿ ಅಂದ್ರೆ ಹಲ್ಲು ಟೂತ್ ಬ್ರಷ್ ಮೇಲೆ ಚಿಕ್ಕದಾಗಿ ಒಂದು ಲೇಯರ್ ಅಷ್ಟೇ ಟೂತ್ ಬ್ರಷ್ ಹಾಕಿ ಪೇಸ್ಟ್ ಹಾಕಿ ಬ್ರಷ್ ಮಾಡೋಕ್ಕೆ ಶುರು ಮಾಡಬೇಕು ಆಗ್ಲಿಂದಲೇ. ಅವಾಗ ಒಂದೇನಂದ್ರೆ ಮಗುಗೆ ಆ ವಯಸ್ಸಿಂದಾನೇ ಅಭ್ಯಾಸ ಆಗೋಗಿರುತ್ತೆ, ಅದು ಕಷ್ಟ ಅನ್ಸಲ್ಲ. ನಾವು 3 ವರ್ಷದ ಮಗುಗೆ ಹಲ್ಲುಜ್ಜಕ್ಕೆ ಹೋದ್ರೆ ಅದಕ್ಕೆ ಇಷ್ಟ ಆಗೋದಿಲ್ಲ, ಮೊದಲಿಂದಾನೇ ಒಂದು ಅಭ್ಯಾಸ ಆಗತ್ತೆ ಹಲ್ಲು ಬರುವಾಗಲೇ. ಅಂದರೆ ಇಟ್ ಈಸ್ ಪ್ರಿವೆನ್ಷನ್, ಆಗ್ಲಿಂದಲೇ ಸ್ಟಾರ್ಟ್ ಮಾಡಬೇಕು. ಫ್ಲಾಸಿಂಗ್ ಅಂತ ಮಾಡ್ತೀವಿ, ಹಲ್ಲುಗಳ ಮಧ್ಯೆ ಸಂಧಿಗಳಿರ್ತವೆ, ಅದು ಎಲ್ಲಿ ಒಸಡು ಮತ್ತು ಅಲ್ಲಿ ಮಧ್ಯದವರೆಗೂ ಕವರ್ ಆಗಿರುತ್ತೋ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಫ್ಲಾಸ್ ಮಾಡಲೇಬೇಕು. ಆಮೇಲೆ ನಾಲ್ಗೆನೂ ಕ್ಲೀನ್ ಮಾಡಬೇಕು, ನಾಲ್ಗೆ ಮೇಲೆ ಒಂದು ತೆಳ ಬಿಳಿ ಪದರ ಆಗತ್ತೆ, ಪ್ರತಿದಿನ ಎಲ್ಲರಿಗೂ ಹಲ್ ಮೇಲೂ ಆಗತ್ತೆ, ಅದಕ್ಕೆ ಪ್ಲಾಗ್ ಅಂತೀವಿ. ನಾಲ್ಗೆ ಮೇಲೂ ಒಂದು ಲೇಯರ್ ಫಾರ್ಮ್ ಆಗತ್ತೆ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಲೇಬೇಕು. ಅಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು ಕ್ಲೀನಿಂಗ್ ಹ್ಯಾಬಿಟ್ಟು. ಅದು ಒಂಥರ ಒಂಥರ ದಿನನಿತ್ಯ ಆಗ್ಬಿಡುತ್ತೆ, ಸ್ನಾನ ಮಾಡೋದು, ಮುಖ ತೊಳೆಯೋದು, ಹಾಗೆ ಹಲ್ ಬ್ರಷ್ ಮಾಡೋದು. ಮತ್ತೆ 2 ಸರಿ ಹಲ್ ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೋಗ್ತಾ ಹೋಗ್ತಂದ್ರೆ ಒಂದು 3 ವರ್ಷ ಆದ್ಮೇಲೆ ಮಿನಿಮಮ್ 2 ಸರಿ ಬ್ರಷ್ ಮಾಡಬೇಕು. ಟೂತ್ ಪೇಸ್ಟ್ ಸೈಜು ಒಂದು ಪೀನಟ್ ಸೈಜ್ ಅಂತಂದ್ರೆ ಒಂದು ಬಟಾಣಿ ಕಾಳಷ್ಟು ಟೂತ್ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಬೇಕು. ಎಷ್ಟೊತ್ತು ಬ್ರಷ್ ಮಾಡಬೇಕು ಅಂತ ಗೊತ್ತಿಲ್ಲ, ಕೆಲವರು ಬಂದು ಹೇಳ್ತಾರೆ 1/2 ಗಂಟೆ ಬ್ರಷ್ ಮಾಡ್ತೀನಿ ಡಾಕ್ಟ್ರೆ, ಆಗ್ಲೂ ಆಗು ಅಲ್ಲಿ ಉಳ್ಕಿದ್ದೇ ಇದೆ ನನಗೆ ಯಾಕೆ ಅಂತ. 2 ನಿಮಿಷ ಕರೆಕ್ಟ್ ಆಗಿ ಬ್ರಷ್ ಮಾಡಿದ್ರು ಸಾಕು. ಬ್ರಷ್ ಮಾಡೋದು ಇಂಪಾರ್ಟೆಂಟು, ಯಾವ ಟೂತ್ ಪೇಸ್ಟ್ ಹಾಕ್ತಿವ್ರಿ, ಎಷ್ಟೊತ್ತು ಉಜ್ಜತೀರ, ಅದು ಇಂಪಾರ್ಟೆಂಟ್ ಇಲ್ಲ. ಈಗ ಬಾಯಿನ ಡಿವೈಡ್ ಮಾಡಿದ್ರೆ ಹಲ್ಗಳನ್ನ 4 ಕ್ವಾಡ್ರೆಂಟ್ ಅಂತ ಹೇಳ್ತೀವಿ ಇವಾಗ, ಆ 4 ಕ್ವಾಡ್ರೆಂಟ್ 30-30 ಸೆಕೆಂಡ್ ಕೊಟ್ಟರು ಸಾಕು, ನೀಟಾಗಿ ಬ್ರಷ್ ಆಗತ್ತೆ ಹಲ್ಗಳೆಲ್ಲ. ನಾನು ಆಮೇಲೆ ಎಷ್ಟು ಪ್ರೆಷರ್ ಯೂಸ್ ಮಾಡೋದು, ನಿಮಗೆ ಎಷ್ಟು ಪ್ರೆಷರ್ ನೀವು ಅಪ್ಲೈ ಮಾಡ್ಬೋದು ಅಷ್ಟು ನಾನು ಪ್ರೆಷರ್ ಅಪ್ಲೈ ಮಾಡದೇ ಇರ್ಬೋದು. ಬಾಯಲ್ಲಿ ಏನಿರುತ್ತೆ ಅಂತದ್ದು ಪ್ರೆಷರ್ ಅಪ್ಲೈ ಮಾಡಿ ಬ್ರಷ್ ಮಾಡಲಿಕ್ಕೆ. ನಾವು ತಿನ್ನೋ ಊಟನೇ, ನಾವೇನು ಕಲ್ಲು ಕಸ ಹಾಕಿ ಅಂತೂ ಬ್ರಷ್ ಮಾಡ್ಲಿಕ್ಕೆ ಹೋಗಲ್ಲ. ಊಟ ಮಾಡಿದ್ದೇ ಇರುತ್ತೆ, ಅದು ಸಾಫ್ಟ್ ಆಗಿರೋದೇ ಹಲ್ಗಳ ಮೇಲೆ ಮೆತ್ಕೊಂಡಿರೋದು. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ನಾಲಿಗೆ ಮತ್ತೆ ಎಂಜಲೆ ಕ್ಲೀನ್ ಮಾಡ್ಬಿಡುತ್ತೆ ಗಲೀಜ್ನ. ನಾವು ಕ್ಲೀನ್ ಮಾಡ್ಬೇಕಾಗಿರೋದು ಬರೀ ವಸಡ್ ಸುತ್ತ ಮತ್ತೆ ಎಲ್ಲಿ ನಾವು ಅಲ್ಲೋ ನಾಲ್ಗೆ ಸೇರ್ಸ್ಲಿಕ್ಕೆ ಆಗಲ್ವೋ ಅಂತ ಜಾಗ ಅಷ್ಟೇ. ಒಂದ್ ಅಗಳ ಅನ್ನ ಸೇರ್ಕೊಂಡಿದ್ರು ನಾಲ್ಗೆ ಫಸ್ಟ್ ಅಲ್ಲಿಗೆ ಹೋಗ್ತಿರುತ್ತೆ ಕ್ಲೀನ್ ಮಾಡಕ್ಕೆ, ಇಲ್ಲ ಕೈ ಹಾಕಿ ಆದ್ರೂ ತೆಗಿಯಕ್ ಟ್ರೈ ಮಾಡ್ತೀರಾ. ಹಂಗಿರ್ಬೇಕಿದ್ರೆ ಬ್ರಷಿಂಗ್ಗೆ ಎಷ್ಟೊತ್ತು ಮಾಡಿದ್ರಿ, ಯಾವ ತರ ಮಾಡಿದ್ರಿ ಅದು ಇಂಪಾರ್ಟೆಂಟ್ ಅಲ್ಲ. ನೀಟಾಗಿ ಎಷ್ಟೊಂದ್ ತರ ಟೆಕ್ನಿಕ್ಸ್ ಅವೈಲೇಬಲ್ ಇದೆ. ಅದೇ ಮೋಸ್ಟ್ ರೆಕಮೆಂಡೆಡ್ ಅಡಲ್ಟ್ಸ್ ಅಂದ್ರೆ ವಯಸ್ಕರ್ಗೆ ಮಾಡಿಫೈಡ್ ಬಾಸ್ ಅಂತ ಹೇಳ್ತೀವಿ. ಸಿಂಪಲ್ ಬ್ರಷಿಂಗ್ ಟೆಕ್ನಿಕ್, ಎಲ್ಲರೂ ಗೂಗಲ್ ಮಾಡಿ ನೋಡ್ಬೋದು. ಸಿಂಪಲ್ ಆಗಿದೆ, ಮಾಡ್ಕೊಳ್ಬಹುದು. ಮಕ್ಳಿಗೂ ಅಷ್ಟೇ, ಸಿಂಪಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬಹುದು, ಏನು ಕಷ್ಟ ಆಗಲ್ಲ. ಮಕ್ಳಿಗೆ 3 ವರ್ಷದವರೆಗೂ ಸೂಪರ್ವೈಸ್ ಮಾಡ್ಬೇಕು ಹಲ್ ಬ್ರಷ್ ಮಾಡುವಾಗ. ಮಾಡಕ್ ಕೊಟ್ಟು ಬಿಟ್ಟಿದೀವಿ ಟೂತ್ ಪೇಸ್ಟ್ ಹಾಕೊಂಡು ಮಗು ಇಷ್ಟ ಬಂದಂಗೆ ಮಾಡ್ತಾ ಇರುತ್ತೆ, ಹಾಗಲ್ಲ. ನಿಂತ್ಕೊಂಡು ತಾಯಿ ತಂದೆ ಅಥವಾ ಯಾರಾದ್ರೂ ದೊಡ್ಡವರು ಬ್ರಷ್ ಮಾಡಿಸ್ಬೇಕು ಮಗುಗೆ. ಅದಕ್ಕೆ ಅಭ್ಯಾಸ ಆಗಿ ಅದಕ್ಕೆ ಉಜ್ಜಿ ಬಾಯಿಯಿಂದ ಉಗುಳು ಉಗಿಯೋವರೆಗೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಈಗ ಎಷ್ಟೊಂದು ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಅಂದ್ರೆ ದಂತ ಕುಳಿ ಆಗದೆ ಇರಲಿ ಅಂತಾನೆ ಟೂತ್ ಪೇಸ್ಟ್ಗಳು ಮಾಡಿದೆ. ಅದು ಮಕ್ಕಳಿಗೆ ಕಿಡ್ಸ್ ಟೂತ್ ಪೇಸ್ಟ್ ಅಂತಲೇ ಬಂದಿದೆ, ಅಂಥದ್ದೇ ಉಪಯೋಗಿಸೋದು ಒಳ್ಳೇದು. ದೊಡ್ಡವರಿಗೆ ಅನ್ನು ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ತೇಜಿಗೆ, ಯಾವ್ದಾದ್ರು ಯಾಕೆಂತ ಹೇಳಿದ್ರೆ ತೀರಾ ಚಿಕ್ಕ ಚಿಕ್ಕ ಮಕ್ಕಳು, ನೀವು 6 ತಿಂಗಳಿಂದ ಶುರು ಮಾಡಬಹುದು ಅಂತ ಹೇಳಿದ್ರಿ, 1 ವರ್ಷ 1.5 ವರ್ಷ ಅವಕ್ಕೆ ಹೇಗೆ ಬ್ರಷ್ ಮಾಡಬೇಕು ಅಂತ ಗೊತ್ತಿರಲ್ಲ, ತಂದೆ ತಾಯಿಗಳು ಮಾಡಿಸ್ತಾರೆ ಕರೆಕ್ಟು, ಬಟ್ ಅಟ್ ದಿ ಸೇಮ್ ಟೈಮು ಆ ಬ್ರಷ್ ಮಾಡಿದ ಹೊರಗಡೆ ಹಾಕ್ಸೋದು ಹೇಗೆ? ಅದು ಅಭ್ಯಾಸ ಮಾಡಿದ್ರೇನೆ ಆಗೋದು. ಒಂದು ಸ್ವಲ್ಪ ಒಳಗಡೆ ಹೋದ್ರೆ ಏನು ತೊಂದರೆ ಇಲ್ಲ. ಟೂತ್ ಪೇಸ್ಟ್ ಆಗ್ಬೋದು, ಅದರಲ್ಲಿ ಏನೋ ಅಂತ ಜಾಸ್ತಿ ಅಂತ ಕೆಮಿಕಲ್ಸ್ ಅದು ಹೋಗಿ ಬಾಯಿ ಅಥವಾ ನಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ ಅನ್ನೋಂಥ ಒಂದು ಸೀರಿಯಸ್ ಎಫೆಕ್ಟ್ ಏನೂ ಆಗಲ್ಲ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಏನಾದರೂ ಈಚೆಗೆ ಬಂದೇ ಬರುತ್ತೆ, ಸೊ ಕ್ಲೀನ್ ಆಗತ್ತೆ. ಬಟ್ ಅದಕ್ಕಂತ ಅಂದ್ಬಿಟ್ಟು ಮಗು ಟೂತ್ ಪೇಸ್ಟ್ ನಾವು ನುಂಗ್ತಾ ಇದೆ ಅಂದ್ರೆ ತಪ್ಪು. ಆಮೇಲೆ ಅಲ್ಲ, ಮಕ್ಕಳಿಗೆ ಅಂತ ಟೂತ್ ಪೇಸ್ಟ್ ಮಾಡೋದು ಫ್ಲೇವರ್ಸು ಇರುತ್ತೆ ಅದ್ರಲ್ಲಿ, ಸ್ಟ್ರಾಬೆರಿ ಆಗ್ಬೋದು, ಕರ್ಬೂಜ, ವಾಟರ್ ಮೆಲನ್ ಫ್ಲೇವರು, ಚಾಕ್ಲೇಟ್ ಫ್ಲೇವರು, ಸೊ ಮಕ್ಳಿಗೆ ಇಷ್ಟನೂ ಆಗತ್ತೆ ಬ್ರಷ್ ಮಾಡೋದಕ್ಕೆ. ಅದು ಒಂಥರ ಹೆಲ್ದಿ ಹ್ಯಾಬಿಟ್ ಕ್ರಿಯೇಟ್ ಮಾಡಬೇಕು ಅಂತ. ಮತ್ತೆ ಕೆಲವು ಹ್ಯಾಬಿಟ್ಸ್ ಸ್ಟಾರ್ಟ್ ಆಗ್ತವೆ ಅಂದ್ರೆ ಅಭ್ಯಾಸಗಳು, ಚಿಕ್ಕ ವಯಸ್ಸಿಂದಲೇ ಮೂಗಲ್ಲಿ ಉಸಿರಾಡೋದಕ್ಕಿಂತ ಬಾಯಲ್ಲಿ ಉಸಿರಾಡ್ತವೆ ಮಕ್ಕಳು, ಆಮೇಲೆ ಕೈ ಬೆಟ್ಟಿಟ್ಕೊಳ್ಳೋದು, ಆ ಥರ ಅಭ್ಯಾಸಗಳೆಲ್ಲ, ಅದನ್ನೆಲ್ಲ ಯಾವಾಗ ನೋಡ್ತಾರೋ ಅದು ಎಮೋಷನಲಿ ಇನ್ಸಪೋರ್ಟೆಡ್ ಆದಾಗ ಮಾತ್ರ ಮಕ್ಕಳು ಅದೆಲ್ಲ ಆಗ್ಲೇ ಅಡ್ರೆಸ್ ಮಾಡಬೇಕು ಇಶ್ಯೂಸ್, ಸೊ ದಟ್ ಮುಂದೆ ಹೋಗಿ ಅದು ದೊಡ್ಡದಾಗಲ್ಲ. ಆಮೇಲೆ ನಾಲ್ಗೆ ಕ್ಲೀನ್ ಮಾಡೋದು, ಎಷ್ಟೋ ಜನ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಬಾಯಿ ತೆಗೆದು ನಾವೇ ನೋಡ್ಕೊಳ್ಬೇಕು ಹಲ್ಲು ಮತ್ತೆ ಏನಾದ್ರೂ ಒಂದು ಕಪ್ಪು ಇದಾಗಿದ್ಯಾ ಅಥವಾ ಒಸಡ್ ಮೇಲೆ ಏನಾದ್ರು ಹುಣ್ಣಿದ್ಯಾ. ಹುಣ್ಣುಗಳು ಸುಮಾರು ಆಗ್ತಾವ ಬಾಯಲ್ಲಿ, ಇದು ಲೋಳೆ ಪದರ ಅಂದ್ರೆ ಓರಲ್ ಮ್ಯೂಕೋಸಾ ಅಲ್ಲಿ ಇಷ್ಟೊಂಥರ ಇಂಡಿಕೇಶನ್ಸ್ ಗೊತ್ತಾಗತ್ತೆ ನಮ್ಗೆ. ಏನೋ ಒಂದು ಐರನ್ ಅಂಶ ಕಡಿಮೆ ಇದ್ರು ಹುಣ್ಣುಗಳಾಗ್ತವೆ ಬಾಯಲ್ಲಿ, ಬಿ ಕಾಂಪ್ಲೆಕ್ಸ್ ಕಡಿಮೆ ಇದ್ರೆ ಆಗತ್ತೆ, ಒಸಡಲ್ಲಿ ಇನ್ಫೆಕ್ಷನ್ ಆದಾಗ ಒಸಡ್ ಕೆಳಗಡೆ ಹೋಗುತ್ತೆ, ರಕ್ತ ಬರ್ತಿರತ್ತೆ, ಸೆನ್ಸಿಟಿವ್ ಇರುತ್ತೆ ಬಾಯಿ, ತಣ್ಣ ಬಿಸಿ ಜುಮ್ ಅಂತ ಇರುತ್ತೆ. ಅದೆಲ್ಲಾನು ಮೊದಲು ಫಸ್ಟ್ ಅಂದ್ರೆ ರೆಗ್ಯುಲರ್ ವಿಸಿಟ್ಸ್ ಕ್ರಮೇಣವಾಗಿ 6 ಮಂತ್ಸ್ ಒನ್ಸ್ ಡೆಂಟಿಸ್ಟ್ ಹತ್ರ ಅಂದ್ರೆ ದಂತವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು. ಏನೋ ತೊಂದರೆ ಇಲ್ದ್ರೆ ಬೇಗ ಕ್ಯೂರ್ ಆಗುತ್ತೆ. ಅಂದ್ರೆ ಚಿಕ್ಕದಾಗಿದ್ದಾಗ ಮೇಲೆ ಪದರದಲ್ಲೇ, ಅಲ್ಲಿನ ಮೇಲೆ ಪದರ ಎನಾಮೆಲ್ಲೋ, ಅದಾದ್ಮೇಲೆ ಡೆಂಟಿನ್ ಅಂತ ಬರುತ್ತೆ, ಅದಾದ್ಮೇಲೆ ಪಲ್ಪ್, ಅಲ್ಲಿ ನರ ಮತ್ತೆ ಬ್ಲಡ್ ವೆಸಲ್ಸ್ ಎಲ್ಲ ಇರುತ್ತೆ. ಸೊ ಮೇಲೆ ಪದರದಲ್ಲಿದ್ರೆ ಟ್ರೀಟ್ಮೆಂಟ್ ತುಂಬಾ ಸುಲಭ, ಫಿಲ್ಲಿಂಗ್ ಮಾಡಿ ಕ್ಯೂರ್ ಮಾಡ್ಬೋದು. ಅದಕ್ಕಿಂತ ಕೆಳಗಡೆ ಹೋಯ್ತು ಅಂದ್ರೆ ಸ್ವಲ್ಪ ಇಲ್ಲ ಲೇಯರ್ ಒಂದು ಇದು ಮಾಡಿ ಮಾಡ್ಬೋದು. ಅದಕ್ಕಿಂತ ಕೆಳಗಡೆ ನರಕ್ಕೆ ಹೋದಾಗ್ಲೇ ತೊಂದರೆ ಆಗೋದು, ರೂಟ್ ಕೆನಾಲ್ ಆ ಥರ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಇದು ಪ್ರಿವೆನ್ಷನ್ ಅಂದ್ರೆ ಏನು ತಡಿಬಹುದು ಅಂತ ಬಂದಾಗ ನಾವು ಈಗ ವಯಸ್ಸಿಗೆ ಬಂದಾಗ ರೆಗ್ಯುಲರ್ ಇಂಟರ್ವಲ್ಸ್ ಚೆಕಪ್ ಮಾಡಿಸ್ಬೇಕು, ಮತ್ತೆ ಏನಾದ್ರೂ ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ಬೇಕು. ಅದು ದೊಡ್ಡದಾಗೋರ್ಗೂ ಬಿಡ್ ಇಲ್ಲ ನೋವು ಬಂದಾಗ ನೋಡೋಣ 32 ಹಲ್ಲಿದೆ ಒಂದು ಹೋದ್ರೆ ಏನಾಯ್ತು ಆ ತರ ಒಂದು ಮೆಂಟಾಲಿಟಿ ಬಿಟ್ಟು, ಒಂದ್ ಹಲ್ ಹೋದ್ರು ಇಡೀ ಒಂದು ಸಮತೋಲನೆ ಅಂದ್ರೆ ಏನು ಈಕ್ವಿಲಿಬ್ರಿಯಂ ಏನಿದೆಯಲ್ಲ ಅಕ್ಲೂಸಲ್ ಬ್ಯಾಲೆನ್ಸ್ ಅದು ತಪ್ಪತ್ತೆ. ಹಲ್ಗಳು ಒಂಥರ ಜನ ಯಾರಾದ್ರೂ ಒಂದು ಗ್ರೂಪ್ ಅಲ್ಲಿ ಕೈ ಕೈ ಹಿಡ್ಕೊಂಡು ನಿಂತಿರ್ತಾರಲ್ಲ ಆ ತರ ಇದೆ. ಒಂದಕ್ಕೇನಾದ್ರೂ ಪೆಟ್ ಬಿತ್ತು ಅಂದ್ರು ಎಲ್ಲ ಹಲ್ಗಳಿಗೂ ತೊಂದರೆ ಆಗೋ ಚಾನ್ಸಸ್ ಇದೆ. ಒಂದ್ ಕಡೆ ಒಂದ್ ಹಲ್ ಇಲ್ಲ ಅನ್ಕೊಳ್ಳಿ, ಅದ್ರದ್ದು ಆಪೋಸಿಟ್ ಸೈಡು ಕೆಲಸ ಮಾಡಲ್ಲ. ಅಂದ್ರೆ ಮೇಲೆಗಡೆ ಹಲ್ಲಿಲ್ಲ ಅಂದ್ರೆ ಕೆಳಗಡೆ ಹಲ್ಲದು ಆ ಕೆಲಸ ಆ ಕಡೆ ಕೆಲಸ ಮಾಡಕ್ಕಾಗಲ್ಲ, ಅಥವಾ ಅಲ್ಲಿ ಒಂದ್ ಹಲ್ ನೋವಿತ್ತು ಅಂದ್ರೆ ಆ ಕಡೆ ಫುಲ್ ತಿನ್ನಕ್ಕಾಗಲ್ಲ. ಸೊ ಅದ್ರದ್ದು ಅಪೋಸಿಟ್ ಸೈಡ್ ಅಲ್ಲಿ ನೀವು ಹೆಚ್ಚು ಪ್ರೆಷರ್ ಕೊಟ್ಟು ತಿನ್ನಕ್ ಶುರು ಮಾಡ್ತೀರಾ, ಆಗ ಆ ಹಲ್ಗಳಲ್ಲೂ ತೊಂದರೆ ಬರುತ್ತೆ. ಒಂದ್ ಸೈಡ್ ಯೂಸ್ ಮಾಡ್ದಿಲ್ದಾಗ ನಿಮ್ಗೆ ಇನ್ ಫ್ಯೂಚರ್ ಅದು ಫೇಶಿಯಲ್ ಸ್ಟ್ರಕ್ಚರ್ ರಚನೆನೆ ತೊಂದರೆ ಆಗ್ಬೋದು. ಒಂದ್ ಕಡೆ ಮಸಲ್ಸೇ ಯೂಸ್ ಆಗದೆ ಐಪೋ ಫಂಕ್ಷನ್ ಆಗ್ಬಿಡುತ್ತೆ, ಮಸಲ್ಸ್ ಕಾರ್ಯಕ್ಕೆ ಬರಲ್ಲ, ಆತರನು ಆಗತ್ತೆ. ಇದೆಲ್ಲ ನೋಡಿ ಗೊತ್ತಾಗೋದೇ ಇಲ್ಲ ನಮ್ಮ ಜನಸಾಮಾನ್ಯರುಗಳಿಗೆ, ಇದು ಹೀಗೂ ಆಗ್ಬೋದು ಅನ್ನುವಂಥದ್ದು ಒಂದು ಕಲ್ಪನೆಯೇ ಇಲ್ಲ ನಮಗೆ. ಸೊ ಆಗ ಅದಕ್ಕೆ ಇಮಿಡಿಯೇಟ್ ಆಗಿ ಒಂದು ಹಲ್ಲಿಲ್ಲ ಅಂದ್ರೂ ಹಲ್ಲು ಕಟ್ಟಿಸ್ಕೊಳ್ಬೇಕು ಅದನ್ನ. ಅಂದ್ರೆ ಅದು ಆ ಕಡೆನೂ ಈಕ್ವಲ್ ಆಗಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಒಂದೊಂದು ಹಲ್ಲಿಗೆ ಒಂದೊಂದು ಕೆಲಸ ಇದೆ. ಮುಂದೆ ಹಲ್ಲು ಬರೀ ಕಟ್ಟಿಂಗ್ ಕೆಲಸ ಮಾಡುತ್ತೆ, ಹಿಂದೆ ಹಲ್ಲು ಗ್ರೈಂಡಿಂಗ್ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಈಕ್ವಲ್ ಆಗಿದ್ರೇನೆ ನಿಮ್ಗೆ ಆಸ್ ಇಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮು ಮತ್ತೆ ನ್ಯೂಟ್ರಿಷಿಯಸ್ ಸಪ್ಲೈ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ನಗು ಸ್ಮೈಲೂ ಇಂಪ್ರೂವ್ ಆಗುತ್ತೆ. ಅದೇ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಏನಾಗ್ಬೋದು, ಹಲ್ಗಳು ಸವಿಯತ್ತೆ. ಆವಾಗ ಹಲ್ಗಳು ಸವ್ದಾಗ ಸೆನ್ಸಿಟಿವಿಟಿ ಬರ್ಬೋದು. ಕೆಲವರು ವಯಸ್ಸಾಗ್ತಾ ಗ್ರೈಂಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಹಲ್ಲು ಬ್ರಾಕ್ಸಿಸಮ್ ಅಂತ ಹೇಳ್ತೀವಿ, ಅದು ಸೌದು ಹೋಗಿ ಅದು ಕಚ್ಕೊಳ್ತಾ ಇರ್ತಾರೆ, ನಿದ್ದೆಯಲ್ಲಿ ಕಚ್ಕೊಳ್ತಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವ್ರಿಗೆ ಅಂದ್ರೆ ಮ್ಯಾನ್ಯುಯಲ್ ಡೆಕ್ಸ್ಟರಿಟಿ ಕಡಿಮೆ ಆಗ್ಬೋದು, ಕೈಕಾಲ ಅಂದ್ರೆ ಬೇರೆ ರೋಗಗಳಿಂದ ಬ್ರಷ್ ಮಾಡಕ್ ಆಗದೆ ಇರ್ಬೋದು. ಆವಾಗ ಅವರು ಎಲೆಕ್ಟ್ರಾನಿಕ್ ಟೂತ್ ಬ್ರಷಸ್ ಇದೆ ಆ ಥರದ್ದು ಏನಾದರೂ ಯೂಸ್ ಮಾಡಬೇಕು, ಅಥವಾ ಬೇರೆ ಯಾರಾದರೂ ಸಹಾಯ ತಗೊಂಡು. ಬೆಡ್ ರಿಡನ್ ಪೇಷಂಟ್ಸ್ ಇರ್ತಾರೆ, ಅವರಿಗೂ ಅಷ್ಟೇ ಓರಲ್ ಕೇರ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅದು ಮಾಡಿದ್ರೆ ಎಷ್ಟೋ ಬೇರೆ ಕಾಯಿಲೆಗಳು ಬರುವಂತ ಇದನ್ನ ಕಡಿಮೆ ಮಾಡಬಹುದು. ಆಮೇಲೆ ಓವರ್ ಆಲ್ ಹೆಲ್ತ್, ಓವರ್ ಆಲ್ ವೆಲ್ ಬೀಯಿಂಗ್ ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡ್ಕೊಂತ ಏನು ರೆಗ್ಯುಲರ್ ಆಗಿ ಚೆಕಪ್ ಮೇಂಟೈನ್ ಮಾಡಿದೀರಾ ಅಂತಂದ್ರೆ 90% ಬೇರೆ ಬೇರೆ ಕಾಯಿಲೆಗಳು ಮತ್ತೆ ಡೆಂಟಿಸ್ಟ್ ಹತ್ರ ಹೋಗೋದೇ ಕಡಿಮೆ ಆಗುತ್ತೆ. ನಿಜ, ಹೌದು. ಆಮೇಲೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಯಲ್ಲಿ ಅನೇಕ ಸಂದರ್ಭಗಳಲ್ಲಿ ದುರ್ವಾಸನೆ ಬರೋದನ್ನ ನಾವು ಗಮನಿಸ್ತಾ ಇರ್ತೇವೆ. ಹೌದು, ಇದು ಕೂಡ ಓರಲ್ ಹೆಲ್ತ್ಗೆ ಸಂಬಂಧಪಟ್ಟಿದೆ ಅಲ್ವಾ ಸರ್? ಬಾಯಲ್ಲಿ ದುರ್ವಾಸನೆ ಬರೋದಕ್ಕೆ ಒಂದು ಪ್ರೈಮರಿ ಕಾರಣ ಹಲ್ ಮೇಲೆ ಟಾರ್ಟರ್ ಫಾರ್ಮೇಶನ್ ಅಥವಾ ಪ್ಲಾಗ್ ಫಾರ್ಮೇಶನ್ ಆಗ್ತಾ ಇರತ್ತೆ. ಅಂದ್ರೆ ಒಂದು ಚಿಕ್ಕ ಕಾರಣ ಬಾಯಲ್ಲಿ ಇರುತ್ತೆ, ಅಂದ್ರೆ ಪ್ಲಾಕ್ ಇರುತ್ತೆ ಅಥವಾ ಟಾರ್ಟರ್ ಇರುತ್ತೆ, ಗಾರೆ ಅಂತ ಕರಿಬಹುದು. ಅದು ಊಟ 24 ಗಂಟೆ ಬಾಯಿ ಮೇಲೆ ಒಂದು ಸಣ್ಣ ಪದರದಂಗಿದ್ರೆ ಅದು ನಿಮ್ಮ ಬಾಯಲ್ಲಿರೋ ಸಲೈವಾ ಇಂದ ಕ್ಯಾಲ್ಸಿಫೈಡ್ ಆಗಿ ಅದು ಗಟ್ಟಿಯಾಗಲ್ಲೇ ಗಾರೆ ತರ ನಿಂತ್ಕೊಂಡ್ಬಿಡುತ್ತೆ, ಎಲೋಯಿಶ್ ತರ ಕಾಣ್ತಾ ಇರತ್ತೆ ಹಲ್ಗಳ ಮೇಲೆ. ಅದು ಕ್ಲೀನ್ ಆಗ್ಬೇಕು. ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ಳುವಾಗ ಟಾರ್ಟರ್ ಫಾರ್ಮೇಶನ್ ಆಗಿದ್ರೆ ಕ್ಲೀನ್ ಆಗಲ್ಲ, ಅದು ಕ್ಯಾಲ್ಕ್ಯುಲಸ್ ಅಂತ ಹೇಳ್ತೀವಿ, ಅದು ಕ್ಲೀನ್ ಆಗಲ್ಲ, ಅದು ಡೆಂಟಿಸ್ಟೇ ಕ್ಲೀನ್ ಮಾಡಬೇಕು. ಅದು ಒಂದ್ ಕಾರಣ. ಮತ್ತೆ ಗಮ್ಸ್ ಪ್ರಾಬ್ಲಮ್ ಇದ್ದವರಿಗೆ, ಅಂದ್ರೆ ಗಮ್ಸ್ ಕೆಳಗಡೆ ಹೋಗ್ತಾ ಇದ್ರೆ ಅದೇನಾಗುತ್ತೆ, ವಸಡು ಪೆರಿಡೋಂಟಲ್ ಲಿಗಮೆಂಟ್ ಅಂತ, ಪೆರಿಡೋಂಟಿಯಂ ಅಂದ್ರೆ ಹಲ್ಲು ಬಂದು ಡಾನ್ಶಿಯಂ ಅಂತ ಹೇಳ್ತೀವಿ, ಪೆರಿಯೋ ಅಂದ್ರೆ ಸುತ್ತ ಇರೋ ಸ್ಟ್ರಕ್ಚರ್ಸ್ ರಚನೆ, ಏನೇನ್ ವಸಡು ಮೂಳೆ ಎಲ್ಲಾನು ಹಲ್ಲನ್ನ ಹಿಡ್ಕೊಂಡಿರುತ್ತೆ ಒಂದು ಜಾಗದಲ್ಲಿ. ಅದ್ರಲ್ಲಿ ಯಾವುದೇ ತರ ಇನ್ಫೆಕ್ಷನ್ ಆದ್ರೂ ಒಂದ್ಸರಿ ಗಮ್ಸ್ ಲೆವೆಲ್ ಇಂದ ಅದು ಕೆಳಗಡೆ ಹೋದ್ರೆ ಮೂಳೆಗೆ ಇನ್ಫೆಕ್ಷನ್ ಆಗುತ್ತೆ. ಮೂಳೆ ಮತ್ತೆ ವಸಡು ಇನ್ಫೆಕ್ಷನ್ ಆಯ್ತು ಅಂದ್ರೆ ಹಲ್ಲು ಅಳ್ಳಾಡಿ ಬೀಳೋ ಚಾನ್ಸಸ್ ಇದೆ. ಯಾವಾಗ ಒಂದ್ ಲೆವೆಲ್ ಇಂದ ಇನ್ನೊಂದ್ ಲೆವೆಲ್ಗೆ ಹೋಯ್ತು ಗಮ್ ಪ್ರಾಬ್ಲಮ್, ಜಿಂಜಿವೈಟಿಸ್ ಇಂದ ಪೆರಿಡೋಂಟೈಟಿಸ್ ಅಂತ ಹೇಳ್ತೀವಿ, ಆ ಲೆವೆಲ್ಗೆ ಹೋದಾಗ ಏನಾಗುತ್ತೆ, ಬಾಯಿ ವಾಸನೆ ಬರೋ ಚಾನ್ಸಸ್. ಯಾಕಂದ್ರೆ ಊಟ ಒಳಗಡೆ ಪಾಕೆಟ್ಸ್ ಆಗ್ಬಿಡುತ್ತೆ ಹಲ್ಗಳ ಮಧ್ಯೆ ಸಂಧಿಗಳು, ಸೊ ಅಲ್ಲಿ ಹೋಗಿ ಊಟ ಕರೆಕ್ಟ್ ಆಗಿ ಸಿಕ್ಕಾಕೊಳ್ತಾ ಇರತ್ತೆ ಅದರಿಂದ ನಿಮ್ಗೆ. ಮತ್ತೆ ಹಲ್ಲು ದಂತಕುಳಿ ಅಂತ ಹೇಳ್ತೀವಲ್ಲ, ಹಲ್ಲು ಕ್ಯಾವಿಟಿ ಇರತ್ತಲ್ಲ ಅಲ್ಲೋಗಿ ಊಟ ಸೇರ್ಕೊಂಡ್ರು ಬಾಯಲ್ಲಿ ಸ್ಮೆಲ್ ಬರುತ್ತೆ. ಇದು ಹಲ್ಲು ಮತ್ತೆ ಬಾಯಿ ಒಳಗಡೆ ಇಂದ ಬರುವಂತ ಸ್ಮೆಲ್ಗಳು. ಬೇರೆ ಸಿಸ್ಟಮಿಕ್ ಡಿಸೀಸಸ್ ಇಂದನೂ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಥ್ರೋಟ್ ಇನ್ಫೆಕ್ಷನ್, ಕಾನ್ಸ್ಟೆಂಟ್ ಆಗಿ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದಾಗಲೂ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಹೊಟ್ಟೆಯಲ್ಲಿ ಸಮಸ್ಯೆ ಇದ್ರೆ ಅಲ್ಸರ್ಸ್ ಆಗ್ಲೂ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಆಮೇಲೆ ಡಯಾಬಿಟೀಸ್ ಇರೋರಿಗೆ ಕೀಟೋನ್ ಬಾಡೀಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ, ಅಂಥವರಿಗೂ ಬಾಯಲ್ ಸ್ಮೆಲ್ ಬರುತ್ತೆ. ಮತ್ತೆ ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ತಗೊಂತಿರ್ತಾರೆ ಕೆಲವರು, ಅದ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಅದರಿಂದನೂ ಬಾಯಲ್ ಸ್ಮೆಲ್ ಬರುತ್ತೆ. ಕೆಲವರು ಮೆಡಿಸಿನ್ಸು ಆಂಟಿಡಿಪ್ರೆಸೆಂಟ್ಸ್ ಆಗ್ಬೋದು ಅಂದ್ರೆ ಬೇರೆ ಯಾವುದೋ ಮಾನಸಿಕ ತೊಂದರೆಗಳಿಗೆ ತಗೊಳ್ತಿರ್ತಾರೆ, ಅವಾಗ ಬಾಯಲ್ಲಿ ಡ್ರೈನೆಸ್ ಬರುತ್ತೆ. ಆಸ್ ಇಟ್ ಈಸ್ ಬಾಯಲ್ಲಿ ಒಂದು ಡ್ರೈನೆಸ್ ಬಂದಾಗ ಅಂದ್ರೆ ಬಾಯಿ ಒಣಗೋದು ಶುರುವಾದಾಗ, ಎಂಜಲು ಸಫಿಷಿಯಂಟ್ ಆಗಿಲ್ಲ ಅಂದಾಗ ಆಗ್ಲೂ ಬಾಯಲ್ ಸ್ಮೆಲ್ ಬರುತ್ತೆ. ಸೊ ಬಾಯಲ್ ಸ್ಮೆಲ್ ಅಂತ ಅಂದಾಗ ನಾವು ಫಸ್ಟು ಯಾಕೆ ಬರ್ತಿದೆ, ಏನ್ ಸಮಸ್ಯೆ ಇದೆ, ಇದು ಬಾಯಿಂದಾನೇ ಸಮಸ್ಯೆನಾ ಇನ್ನು ಬೇರೆ ಯಾವ್ದಾದ್ರು ತೊಂದರೆ ಇದೆಯಾ ಅಂತ ಫಸ್ಟು ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಟ್ರೀಟ್ ಮಾಡಬೇಕು. ಅವಾಗಲೇ ನಿಮಗೆ ಸಮಸ್ಯೆ ಕ್ಯೂರ್ ಆಗೋದು. ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ನಾಲ್ಗೆ ತೋರಿಸಿ ಅಂತಾರೆ. ಹೌದು. ಸೊ ಅದರ ಮೇಲೆ ಆಗಿರ್ತಕ್ಕಂಥ ಪದರನ್ನ ನೋಡಿಬಿಟ್ಟು ಬಹುಶಃ ಇದರಲ್ಲಿ ಕಂಡುಹಿಡಿಯುವಂಥ ಚಾನ್ಸಸ್ಗಳಿದೆ ಅನಿಸುತ್ತೆ. ಅದು ಒಂದೊಂದ್ಸರಿ ಏನಂದ್ರೆ ನಾಲ್ಗೆ ಮೇಲೆ ಯೂಶಲಿ ಇವಾಗ ಹ್ಯಾಬಿಟ್ಸ್ ಇರುತ್ತಲ್ಲ ಸ್ಮೋಕರ್ಸ್ ಎಲ್ಲ, ಅವರಿಗೆ ಒಂದು ಲೇಯರ್, ಒಂದು ಬ್ರೌನ್ ಲೇಯರ್ ಇರುತ್ತೆ. ಸೊ ಆಮೇಲೆ ಹಲ್ಗಳ ಮೇಲೆಲ್ಲ ಡಾರ್ಕ್ ಲೇಯರ್ಸ್ ಇರುತ್ತೆ, ಅಂದ್ರೆ ಸ್ಟೇನ್ಸ್ ಇರುತ್ತೆ. ಅದನ್ನ ನೋಡಿ ಓಕೆ ನಿಮ್ಗೇನಾದ್ರೂ ಅಭ್ಯಾಸ ಇದೆಯಾ, ಸ್ಮೋಕ್ ಮಾಡ್ತೀರಾ, ತಂಬಾಕು ಹಾಕ್ತೀರಾ ಅಥವಾ ಎಲೆ ಅಡಿಕೆ ಹಾಕ್ತೀರಾ ಅಂತ ಅದರಿಂದನು ಅಂದ್ರೆ ಎಲ್ಲ ತರದ ಕೋಟಿಂಗ್ಸ್ ಏನಿದೆ ಅದನ್ನ ನೋಡ್ಬಿಟ್ಟು ನಾವು ಕೇಳ್ತೀವಿ. ಓಕೆ. ಆಮೇಲೆ ನಾಲ್ಗೆ ಮೇಲೆ ಒಂದು ಫಂಗಲ್ ಇನ್ಫೆಕ್ಷನ್, ಕ್ಯಾಂಡಿಡಿಯಾಸಿಸ್ ಅಂತ, ಆಗನು ಒಂಥರ ಇರಿಟೇಷನ್ ಇರುತ್ತೆ, ಬಾಯಲ್ಲಿ ರೆಡ್ನೆಸ್ ಇರುತ್ತೆ, ಆ ಪದರ ನೀಟಾಗಿ ಬಿಡಿಸ್ಕೊಂಡ್ ಬರುತ್ತೆ, ಬಿಳಿ ಪದರ ನೀಟಾಗಿ ಬಿಡಿಸ್, ಅವಾಗ ಅದು ಫಂಗಲ್ ಇನ್ಫೆಕ್ಷನ್, ಅದಕ್ಕೆ ಬೇರೆ ತರ ಟ್ರೀಟ್ಮೆಂಟ್ ಮಾಡ್ಬೇಕು. ಸೊ ಒಂದೊಂದು ಸಮಸ್ಯೆನು ಬಾಯಿ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಅದಕ್ಕೆ ಬಾಯಿಯೇ ಬ್ರಹ್ಮಾಂಡ ಅನ್ನೋದು. ಕೆಲವೊಂದು ಹ್ಯಾಬಿಟ್ಸ್ ಗಳ ಬಗ್ಗೆ ಹೇಳಿದ್ರಿ, ಅದು ಧೂಮಪಾನಿಗಳಾಗಿರ್ಬೋದು, ಮದ್ಯಪಾನಿಗಳಾಗಿರ್ಬೋದು. ಸೊ ಇದೆಲ್ಲ ಹೇಗೆ ಬಾಯಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸರ್. ಈಗ ಅದೇ ಸ್ಮೋಕ್ ಮಾಡ್ತಾ ಇದ್ರೆ ಅವರಿಗೆ ಪೆರೋಡೋಂಟಲ್ ಇನ್ಫೆಕ್ಷನ್ಸ್, ಗಮ್ಸ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ, ಒಸಡಲ್ಲಿ ಕಾಯಿಲೆಗಳಿದ್ದೇ ಇರುತ್ತೆ. ಯಾಕಂತಂದ್ರೆ ಅದು ಸ್ಟೇನ್ಸ್ ಏನ್ ಕುತ್ಕೊಳುತ್ತಲ್ಲ ಬಾಯಲ್ಲಿ, ಅದು ಸುಲಭವಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ, ಅವ್ರು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಪ್ಲಸ್ ಈ ಹ್ಯಾಬಿಟ್ಸ್ ಆಸ್ ಇಟ್ ಈಸ್ ಇಟ್ ವಿಲ್ ಮೇಕ್ ದ ಓರಲ್ ಹೈಜೀನ್, ಅಂದ್ರೆ ಪರ್ಸನಲ್ ಹೈಜೀನ್ ಎಂದು ಓರಲ್ ಹೈಜೀನ್ ಎಲ್ಲಾನು ಕಡಿಮೆ ಮಾಡುತ್ತೆ, ಮಾನಸಿಕವಾಗೂ ಅವ್ರನ್ನ ಕುಗ್ಗಿಸುತ್ತೆ. ಸೊ ಹಾಗಾಗಿ ಧೂಮಪಾನದಲ್ಲಿ ಅಷ್ಟು ಇದು ಬರಲ್ಲ, ಬಟ್ ಅಂದ್ರೂ ಮೇನ್ ಸ್ಟೇನ್ಸ್, ಆಸಿಡಿಕ್ ರಿಫ್ಲೆಕ್ಸಸ್ ಎಲ್ಲ ಅದರಿಂದಾನೇ ಅರ್ಧ ಪ್ರಾಬ್ಲಮ್ಸ್ ಬರುತ್ತೆ ಬಾಯಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ತ್ಯಜಿಸುವಂಥದ್ದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಹೌದು. ಎಸ್ಪೆಷಲಿ ಈಗಂತೂ ಆ ಕೆಲವೊಂದು ಮಸಾಲೆಗಳನ್ನೆಲ್ಲ ಅಗಿಯುವಂಥದ್ದು, ಪಾನ್ ಮಸಾಲ ಅಂತ ನಾವು ಕರಿತೀವಲ್ಲ, ಸೊ ಅದೆಲ್ಲ ಈ ಬಾಯಿಯ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂತ. ಹೌದು. ಏನಂದ್ರೆ ಕೆಲವ್ರು ಹೇಳ್ತಾರೆ, ನನ್ ಬರೀ ಎಲೆಡಿಕೆ ಹಾಕ್ತಿದ್ದೀನಿ, ನನಗೆ ಯಾಕೆ ಕ್ಯಾನ್ಸರ್ ಬಂತು ಅಂತ. ಏನೇ ಒಂದು ಇರಿಟೇಷನ್ ಇದ್ರೆ ಬಾಯಲ್ಲಿ, ಅದು ಒಂದು ತೆಳ ಪದ್ರ, ಓರಲ್ ಮ್ಯೂಕಸ್ ಅನ್ನು ತುಂಬಾ ತೆಳವಾಗಿ ಇರೋ ಪದ್ರ, ಅದರಲ್ಲಿ ಏನಾದ್ರೂ ಒಂದು ಸ್ಮಾಲ್ ಇರಿಟೆಂಟ್ ಬಿದ್ರು ಅದು ಒಂದು ಗ್ರೋತ್ ನ ಪ್ರೊಡ್ಯೂಸ್ ಮಾಡೋದು ತುಂಬಾ ಸುಲಭ. ಅಂದ್ರೆ ನಮ್ಮ ಇಂಡಿಯಾಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಾಸ್ ಫಾರ್ ಕ್ಯಾನ್ಸರ್ ಇಸ್ ಓರಲ್ ಕ್ಯಾನ್ಸರ್ಸ್. ಸೊ ಹೇಗೆ ಇದಾಗ್ತಾ ಇದೆ ಅಂತಂದ್ರೆ ಓರಲ್ ಹೆಲ್ತ್ ನೆಗ್ಲೆಕ್ಷನ್. ಮತ್ತೆ ಮೊದಲಾಗಿ ಓರಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಲೇ ಜನಕ್ಕೆ ಅದು ಬರ್ತಿಲ್ಲ, ಬರೋದು ಯಾವಾಗ ಸಿವಿಯರ್ ಪೇಯ್ನ್ ಆಗ ಬರ್ತಾರೆ. ಮತ್ತೆ ಬಂದಾಗ ನಾವು ಯಾವುದೇ ತರ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಫಸ್ಟು ನಾವು ಮೆಡಿಸಿನ್ಸ್ ಕೊಡ್ತೀವಿ. ಮೆಡಿಸಿನ್ ತಗೊಂಡ ತಕ್ಷಣ ನೋವು ಕಡಿಮೆ ಆಗುತ್ತೆ, ಬರೋದಿಲ್ಲ, ಮತ್ತೆ ಸುಮ್ಮನಾಗ್ತಾರೆ, ಬರೋದಿಲ್ಲ. ಸೊ ಆಗಾಗ ಏನಾಗುತ್ತೆ, ಪ್ಲಸ್ ಇನ್ನೊಂದು ಬರೋ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ, ಹಲ್ ಫುಲ್ ಹುಳುಕಾಗಿರುತ್ತೆ, ಇಲ್ಲ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೇಕು ಇಲ್ಲ ತೆಗಿಬೇಕು. ಸೊ ಆಗೇನಾಗುತ್ತೆ, ದ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್, ಅಂದ್ರೆ ಏನು ದುಬಾರಿ ಡೆಂಟಲ್ ಟ್ರೀಟ್ಮೆಂಟ್ ಅಂತ ಹೆಸರಿಟ್ಟು ಅದನ್ನ ನಮ್ಮನ್ನ ಇದ್ ಮಾಡಿದರೋ ದಂತವೈದ್ಯರನ್ನ, ಟ್ರೀಟ್ಮೆಂಟ್ ಕಾಸ್ಟ್ಲಿ, ಅದರಿಂದ ಮಾಡ್ಸಕ್ ಆಗಲ್ಲ ಅಂತ. ಅದ್ ಯಾಕೆ ಯಾಕೆ ಅಂತಂದ್ರೆ, ನೀವು ಬರೋ ಸ್ಟೇಜ್ ಅಲ್ಲಿ ನಾವು ಸಣ್ಣ ಒಂದು ಪುಟ್ಟ ಫಿಲ್ಲಿಂಗ್ ಮಾಡೋದಾಗ್ಲಿ, ಕ್ಲೀನ್ ಮಾಡಿ ನಿಮ್ಗೆ ಒಂದು ಒಂದು ಪ್ರಿವೆಂಟಿವ್ ಮೆಷರ್ಸ್ ಹೇಳ್ಕೊಟ್ಟು ತಡೆಯಂತೋ ಸಿಚುವೇಶನ್ ಅಲ್ಲಿ ಬರಲ್ಲ. ಅದು ತುಂಬಾ ಅದರದ್ದು ಅಧಿಕೃತ ಆಗಿ ಸಿವಿಯರಿಟಿಯಿಂದ ಬಳಲುವಾಗ ಬರ್ತಾರೆ. ಆಗ ಏನಪ್ಪ ಸೊಲ್ಯೂಷನ್ ಅಂದ್ರೆ, ಜಾಸ್ತಿ ವೆಚ್ಚವಾಗುವಂತ ಟ್ರೀಟ್ಮೆಂಟೇ ಆಗದು. ಹಾಗಾಗಿ ಜನ ಭಯ ಪಡ್ತಾರೆ, ಪ್ಲಸ್ ಬಾಯೊಳಗಡೆ ಇಂಜೆಕ್ಷನ್ ಕೊಡ್ತಾರೆ, ಬಾಯೊಳಗಡೆ ಇದು ಮಾಡ್ತಾರೆ, ಏನಾಗುತ್ತೋ. ಮತ್ತೆ ನಮ್ಮ ಮಿತ್ಸ್ ಜಾಸ್ತಿ ಇದೆ, ಅಂದ್ರೆ ಬಾಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಕಣ್ಣು ಹೋಗುತ್ತೆ, ಆಮೇಲೆ ಬಾಯಿಗೆ ಇದು ಮಾಡಿದ್ರೆ ಹಿಂಗಾಗತ್ತೆ ಹಂಗಾಗತ್ತೆ, ಮುಖನೇ ಚೇಂಜ್ ಆಗ್ಬಿಡುತ್ತೆ, ವಿಕೃತಿ ಬಂದ್ಬಿಡುತ್ತೆ, ಹಲ್ಲು ಇದು ಮಾಡಿದ್ರೆ ಆ ಥರ ಎಲ್ಲ ಅನ್ಕೊಂಡು ಅರ್ಧ ಜನ ಬರೋದಿಲ್ಲ. ಭಯ ಅದನ್ನ ಒಂದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಅಂದ್ರೆ ಅವೇರ್ನೆಸ್, ಅಂದ್ರೆ ನಾವೇನ್ ಮಾಡ್ತೀವಿ ಈಗ, ಅಂದ್ರೆ ನಗರದಲ್ಲಿ ಇರೋರಿಗೆ ಅಟ್ಲೀಸ್ಟ್ ಡೆಂಟಿಸ್ಟ್ ಬೆನಿಫಿಷರಿ ರೇಷಿಯೋ ಅಂದ್ರೆ ಈಕ್ವಲ್ ಆಗಿ, ಅಂದ್ರೆ 10,000 ಡೆಂಟಿಸ್ಟ್ ಸಿಗ್ಬೋದು. ಅದೇ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಅವೇರ್ನೆಸ್ ಬಂದಿಲ್ಲ, ಸುಮಾರು ಜನ ಈಗೇನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಎಲ್ಲ ಒಂದು ಇನ್ಫಾರ್ಮೇಶನ್ ಪಡೆದು ಬರ್ತಾರೆ, ಇವಾಗ ಬರ್ತಾ ಇದಾರೆ. ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ, ಹಳ್ಳಿಗಳ ಕಾಲದಲ್ಲಿ ಹಳ್ಳಿಗಳ ಕಡೆ ಕೆಲ್ಸಕ್ಕೆ ಹೋಗುವಾಗ್ಲೇ ಎಲೆಡಿಕೆ ಹಾಕೊಂಡು ಹೊರಟೋಗ್ತಾರೆ, ಅಂದ್ರೆ ಕೆಲಸ ಮಾಡುವಾಗ ಅಂದ್ರೆ ಊಟ ಮಾಡೋದು ಗೊತ್ತಾಗ್ಬಾರ್ದು ಅಂತ ಹೇಳಿ ಇನ್ನೊಂದ್ಸರಿ ಹಾಕೋದು, ಟೀ ಕಾಫಿ ಕುಡಿತಾನೆ ಇರೋದು. ಸೊ ಹಾಗಾಗಿ ಹಶಿವೆ ಏನೂನು ಕಡಿಮೆ ಮಾಡ್ಬಿಡುತ್ತೆ ಇದೆಲ್ಲ ಅಭ್ಯಾಸಗಳಿಂದ, ಅದನ್ನು ಒಂದು ಒಂದ್ ರೀತಿ ಎಫೆಕ್ಟ್ ಮಾಡ್ತಾ ಇದೆ. ಸೊ ಸಾಕಷ್ಟು ಕಾರಣಗಳಿವೆ ಇದರಲ್ಲಿ, ಅದು ತಂಬಾಕು ಸೇವನೆಯಿಂದ ಹಿಡ್ಕೊಂಡು ಕಾಫಿ ಟೀ ಸೇವನೆಯಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅದ್ರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಯಾವುದೇ ಒಂದು ವಸ್ತು ಅಧಿಕವಾಗಿ ಯಾವುದು ಉಪಯೋಗಿಸಬಾರ್ದು ಅನ್ನೋದು, ಎಷ್ಟು ಬೇಕೋ ಅಷ್ಟು, ಶರೀರಕ್ಕೆ ಏನ್ ಬೇಕೋ ಅಷ್ಟನ್ನ ಮಾತ್ರ ತಗೊಳ್ಳೋದು ಬಾಸಿ. ಓಕೆ, ಈಗ ಇದನ್ನ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಏನು ಅಂತ ಹೇಳ್ತೀರಿ ಸರ್? ಅದೇ ಅವೇರ್ನೆಸ್ ಅಂತಂದ್ರೆ ಫಸ್ಟು ಸೆಲ್ಫ್, ಮೊದಲಾಗಿ ನಾವು ನಮ್ಮ ಬಾಯಿ ಮತ್ತೆ ಹಲ್ಲುಗಳನ್ನ ಚೆಕ್ ಮಾಡ್ಕೊಳ್ಳೋದು, ಮತ್ತೆ ಸಣ್ಣ ಸಮಸ್ಯೆ ಇದ್ದಾಗ ದಂತವೈದ್ಯರ ಹತ್ರ ಹೋಗ್ಬೇಕು. ಪ್ಲಸ್ ಅವೇರ್ನೆಸ್, ಅದು ಓರಲ್ ಹೈಜೀನ್ ಮೆಷರ್ಸ್ ಏನಿದೆಯಲ್ಲ ರೆಗ್ಯುಲರ್ ಆಗಿ ಅದು ಎವ್ರಿ ಡೇ ಮಾಡಲೇಬೇಕು. ಒಂಥರ ದಿನನಿತ್ಯ ಅಭ್ಯಾಸಗಳನ್ನೆಲ್ಲ ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ವ್ಯಕ್ತಿ ಮಾಡಬೇಕಾಗಿರೋದು. ಮತ್ತೆ ಡೆಂಟಿಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅಂದ್ರೆ, ಈಗ ಈ ಇದರಲ್ಲಿ ಎಷ್ಟೋ ಜನಕ್ಕೆ ಅವೇರ್ನೆಸ್ ಇಲ್ಲ ಅಂತ ನಮಗೆ ಗೊತ್ತಿದೆ. ಬಂದಾಗ ನೋಡ್ರಿ ನಿಮ್ ಹಲ್ಗೆ ಇಷ್ಟಿಷ್ಟು ಹಿಂಗ ಹಿಂಗ ಆಗತ್ತೆ ಅಂತ ಹೇಳಿ ನಾವು ಭಯ ಪಟ್ಬಿಡ್ತಾರೆ ಜನ. ಹೀಗಾಗಿರೋ ಕಾರಣ ಏನು, ಮುಂದಕ್ಕೆ ಏನ್ ಮಾಡಿದ್ರೆ ಈ ತರ ಆಗಲ್ಲ, ಮತ್ತೆ ನೀವು ಬಂದ್ರೆ ನೀವು ಮಾಡಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಮುಂದೆ ನಿಮ್ಗೆ ಈ ತರ ತೊಂದರೆ ಇರಲ್ಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಮತ್ತೆ ಈಗ ಡೆಂಟಲ್ ಕಾಲೇಜಸ್ ತುಂಬಾ ಆಗಿರೋದ್ರಿಂದ ಅವೇರ್ನೆಸ್ ಜಾಸ್ತಿ ಮಾಡ್ತಾ ಇದಾರೆ ಎಲ್ಲ ಕಡೆ, ಡೆಂಟಲ್ ಸ್ಟೂಡೆಂಟ್ಸು ಅಷ್ಟೇ, ಎಲ್ಲ ಗ್ರಾಮಗಳಿಗೆ ಹೋಗಿ ಒಂದು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಇದು ಶಿಬಿರಗಳನ್ನ ಹಾಕಿ ಕ್ಯಾಂಪ್ಸ್ ಮಾಡಿ ಆಮೇಲೆ ಅಡ್ವೈಸ್ ಮಾಡ್ತಿದ್ದಾರೆ ಹಿಂಗ್ ಹೋಗಿ ಡೆಂಟಿಸ್ಟ್ ಹತ್ರ ಅಂತ ಹೇಳಿ. ಓರಲ್ ಹೈಜೀನ್ ಏನೋದು ಸ್ಕೂಲ್ಗಳಿಂದಾನೇ ಸ್ಟಾರ್ಟ್ ಮಾಡಿ ಇವಾಗ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಟೀಚರ್ಸು ಅಷ್ಟೇ ದಿನ ಸ್ನಾನ ಮಾಡ್ಕೊಳ್ಳೋದು ಬ್ರಷ್ ಮಾಡೋದು ಇದು ಮಾಡೋದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿಂದಾನೇ ಜ್ಞಾನ ಕೊಡಬೇಕು ಕಮ್ಯುನಿಟಿ ಲೆವೆಲಲ್ಲಿ. ಆಮೇಲೆ ಕೆಲವು ಗ್ರಾಮಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀರಿನಲ್ಲಿ, ಆಗ ಅಲ್ಲೂ ಫಾರ್ಮೇಷನ್ ರಚನೆ ಆಗುವಾಗ್ಲೇನೆ ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ. ಆಗ ಒಳಪದ್ರ ಹೊರಪದ್ರ ಯಾವ್ದಾದ್ರು ಡ್ಯಾಮೇಜ್ ಆಗ್ಬೋದು ಮಗು ಬೆಳವಣಿಗೆ ಟೈಮಲ್ಲಿ. ಆರೋಗ್ಯ ಅಂದ್ರೆ ಪ್ರೆಗ್ನೆನ್ಸಿ ಇರುವಾಗ್ಲೇ ಗರ್ಭಿಣಿ ಸ್ತ್ರೀಯರಿಗೂ ಒಂದು ಓರಲ್ ಇಂಪಾರ್ಟೆನ್ಸ್ ನ ಹೇಳ್ಬೇಕು. ಅದು ಈಗ ಮಾಡ್ತಾ ಇದಾರೆ ಆಶಾ ವರ್ಕರ್ಸ್ ಹೋಗಿ ಪ್ರೆಗ್ನೆಂಟ್ ಮನೆಗೆ ಹಲ್ ಚೆಕಪ್ ಮಾಡಿಸ್ಕೊಳ್ಳಿ ಮುಂದೆ ಹುಟ್ಟೋ ಮಗುಗೇನು ತೊಂದರೆ ಆಗಬಾರ್ದು ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಅದಾದ್ಮೇಲೆ ಮಕ್ಕಳಿಗೆ ಅಂಗನವಾಡಿಯಿಂದನು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಈಗ ಸ್ಕೂಲ್ಗಳಲ್ಲಿ ನಗರದಲ್ಲಿ ಸ್ಕೂಲ್ಗಳನ್ನಲ್ಲೆಲ್ಲ ಡೆಂಟಲ್ ಕ್ಯಾಂಪ್ಸ್ನೆಲ್ಲ ಮಾಡಿಸಿ ಮಕ್ಕಳಿಗೆ ಚಿಕ್ಕದಾಗಿದ್ದಾಗಲೇ ಫಿಲ್ಲಿಂಗ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದಾರೆ. ಇದು ಜಾಸ್ತಿ ಪಾಲಿಸಿ ಚೇಂಜಸ್ ಇನ್ನೂ ಆಗಬೇಕು, ಇನ್ನೂ ಜಾಸ್ತಿ ಅವೇರ್ನೆಸ್ ಬರಬೇಕು. ಎಷ್ಟು ಇವಾಗ ನ್ಯಾಷನಲ್ ಓರಲ್ ಹೆಲ್ತ್ ಮಿಷನ್ ಇದೆ ಅದರಿಂದನೂ ಜಾಸ್ತಿ ಓರಲ್ ಹೆಲ್ತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ದಂತ ಸೇವೆ ಅಂತ ಎಲ್ಲ ಇದೆ. ಸೊ ಅದರಲ್ಲಿ ಇದು ಹೋದ್ರೆ ಎಷ್ಟೊಂದು ಇನ್ಫಾರ್ಮೇಶನ್ ಇದೆ, ಹಲ್ಲು ಮೇಂಟೈನ್ ಮಾಡೋದು ಹೆಂಗೆ, ಯಾವಾಗ ಡೆಂಟಿಸ್ಟ್ ಹತ್ರ ಹೋಗ್ಬೇಕು ಅನ್ನೋದು ಫುಲ್ ಡೀಟೇಲ್ಸ್. ಮಾಹಿತಿ ಕೊರತೆ ಏನಿಲ್ಲ, ಮಾಹಿತಿ ಬೇಕಾದಷ್ಟು ಸಿಗುತ್ತೆ. ರಿಸೀವಿಂಗ್ ಇಲ್ಲ, ಹೌದು, ರಿಸೀವಿಂಗ್ ಎಂಡ್ ಅಲ್ಲಿ ನಾವು ಸರಿಯಾಗಿ ಅದನ್ನ ತಗೋಬೇಕು ಅನ್ನೋದು ತಾವು ಹೇಳ್ತಾ ಇದ್ರಿ. ಬಹಳ ಸಂತೋಷ ಡಾಕ್ಟರ್ ಉಷಾ ಮುರಳಿ ಅವರೇ, ಯಾಕೆಂದ್ರೆ ದೇಹದ ಇತರೆ ಅಂಗಗಳ ರೀತಿಯಲ್ಲೇ ಬಾಯಿ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಇದನ್ನೆಲ್ಲ ನಮ್ಮ ಕೇಳುಗರು ಗಮನಿಸಿ ಅದನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳಿ ನಾವಾದರೂ ಆಶಾಭಾವನೆಯಿಂದ ಒಂದು ಪಾಸಿಟಿವ್ ಔಟ್ಲುಕ್ ಇಂದ ನಾವು ಅಂದ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಬಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೂ ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ಬಾಯಿ ಆರೋಗ್ಯದ ಮಹತ್ವ ಕುರಿತು ಬೆಂಗಳೂರಿನ ಸಿಜಿಎಚ್ಎಸ್ ಆಸ್ಪತ್ರೆಯ ದಂತವೈದ್ಯೆ ಡಾಕ್ಟರ್ ಉಷಾ ಮುರುಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. शॉर्ट सर्किट हो बिजली पहले बंद करना एक शून्य एक पे ऑल लगाओ दमकल को जल्दी बुलवाओ लिफ्ट नहीं सीढ़ियां सजाओ गीले कपड़े से नाक मुंह छुपाओ अगर कपड़े में लग जाए आग लुढ़क तो चल चल तू मत भाग आग लगी तैयारी में ही समझदारी है अनुशासित रहें सुरक्षित रहें एनडीएमए द्वारा जनहित में जारी

ಕಲ್ಯಾಣವೇ ರಾಮ ಕಲ್ಯಾಣವೇ. ಮುಂದಿಂಗಳ ಬೆಳಕಲ್ಲಿ ಮುಂದಿಬ್ಬರಾರ್ವರು ತಾಮ್ರದ ಚಂಬಾ ಹಿಡುಕೊಂಡು ಕಲ್ಯಾಣವೇ ಸೀತೆ ಕಲ್ಯಾಣವೇ ಕಲ್ಯಾಣವೇ ರಾಮ